ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿರುವವರು ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತನ್ನು ಬಿಹಾರದ ಬಾಗಲ್ಪುರದಲ್ಲಿ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ರೈತರನ್ನು ಉದ್ದೇಶಿಸಿ ಮಾಡಿದ ಭಾಷಣ ಆಧರಿಸಿದ ಬಾನುಲಿ ವರದಿ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ನಿನ್ನೆ ಬಿಹಾರದ ಭಾಗಲ್ಪುರದಲ್ಲಿ ನಡೆದ ಬೃಹತ್ ಸಾರ್ವಜನಿಕ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತನ್ನು ನೇರ ನಗದು ವರ್ಗಾವಣೆ ಮೂಲಕ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಿದರು. 2019 ಫೆಬ್ರವರಿ 24 ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. 6 ತುಂಬಿದ ಈ ಯೋಜನೆಯ ಮೂಲಕ ಅರ್ಹ ರೈತರಿಗೆ ಪ್ರತಿ ವರ್ಷ 6,000 ಧನಸಹಾಯವನ್ನು ಕೇಂದ್ರ ಸರ್ಕಾರ ರೈತರಿಗೆ ಮಾಡುತ್ತಿದೆ. ರೈತರ ತುರ್ತು ಕೃಷಿ ಅಗತ್ಯಗಳಿಗೆ ಈ ಸಹಾಯ ಬಹಳ ಅನುಕೂಲವಾಗಿದೆ. ಪ್ರಧಾನಮಂತ್ರಿಯವರು ತಮ್ಮ ಭಾಷಣದಲ್ಲಿ ಕೃಷಿ ಕ್ಷೇತ್ರಕ್ಕೆ ನೀಡಲಾಗಿರುವ ಆದ್ಯತೆಯ ಬಗ್ಗೆ ಆಸಕ್ತಿದಾಯಕ ಅಂಶಗಳನ್ನು ಹಂಚಿಕೊಂಡರು. ಇಂದಿನ ಹಣ ವರ್ಗಾವಣೆಯಲ್ಲಿ 22,000 ರೂಪಾಯಿಗಳನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ಕೇಂದ್ರ ಸರ್ಕಾರ ಬಡವರು, ರೈತರು, ಯುವಕರು ಮತ್ತು ಮಹಿಳೆಯರನ್ನು ವಿಕಸಿತ ಭಾರತದ 4 ಆಧಾರಸ್ತಂಭಗಳೆಂದು ಪರಿಗಣಿಸಿದೆ. ರೈತರಿಗೆ ಬಿತ್ತನೆ ಬೀಜ, ಗೊಬ್ಬರ ಮತ್ತು ನೀರಾವರಿ ಒದಗಿಸಲು ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಕಳೆದ 10 ಸರ್ಕಾರ 12,00,000 ರೂಪಾಯಿಗಳನ್ನು ರಸಗೊಬ್ಬರಕ್ಕಾಗಿ ಸಹಾಯಧನ ನೀಡಿದೆ. ಇದು ರೈತರಿಗೆ ಆದ ಉಳಿತಾಯವಾಗಿದೆ. ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 370,000 ಮೊತ್ತವನ್ನು ಕಳೆದ 6 ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ರೈತರ ಬೆಳೆಗಳಿಗೆ ವಿಮೆ ಒದಗಿಸಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಾರಂಭಿಸಲಾಯಿತು. ಇದರ ಅಡಿ ಇಲ್ಲಿಯವರೆಗೆ 175,000 ಮೌಲ್ಯದ ಕ್ಲೈಮ್ಗಳನ್ನು ಇತ್ಯರ್ಥಪಡಿಸಲಾಗಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರ ಆದಾಯ ಹೆಚ್ಚಿಸಲು ಪಶುಪಾಲನೆಗೆ ಒತ್ತು ನೀಡಲಾಗಿದೆ. ಗ್ರಾಮೀಣ ಮಹಿಳೆಯರನ್ನು ಲಖ್ಪತಿ ದೀದಿಗಳನ್ನಾಗಿಸಿ ಅವರಲ್ಲಿ ಸ್ವಾವಲಂಬನೆ ಬೀಜ ಬಿತ್ತಲಾಗಿದೆ. ಹಾಲು ಉತ್ಪಾದನೆ ಕಳೆದ 10 14 24 ಟನ್ಗೆ ಏರಿದೆ. ಇದರ ಮೂಲಕ ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶವಾಗಿದೆ. ಮೀನು ಕೃಷಿಕರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲವನ್ನು ವಿತರಿಸುವ ಕೆಲಸವನ್ನು ಸರ್ಕಾರ ಮಾಡಿದೆ. ಕೃಷಿ ಉತ್ಪನ್ನಗಳಿಗೆ ರಫ್ತು ಮಾಡುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದರಿಂದ ರೈತರ ಆದಾಯ ಹೆಚ್ಚುವುದಲ್ಲದೆ ಅವರ ಫಸಲಿಗೆ ಉತ್ತಮ ಬೆಲೆ ಲಭ್ಯವಾಗಲಿದೆ. ಬಿಹಾರದಲ್ಲಿ ಮಖಾನ ಮಂಡಳಿ ಸ್ಥಾಪಿಸಿ ಮಖಾನ ಬೆಳೆಗಾರರಿಗೆ ಅನುಕೂಲ ಮಾಡಿಕೊಡಲಾಗುವುದು. ಮಖಾನದ ಬಳಕೆಯನ್ನು ವಿಶ್ವದಾದ್ಯಂತ ಪಸರಿಸಲು ಇದರಿಂದ ಸಹಾಯವಾಗುತ್ತದೆ. ಹಾಗೆಯೇ ಕೇಂದ್ರ ಸರ್ಕಾರ ದ್ವಿದಳ ಧಾನ್ಯ ಉತ್ಪಾದನೆ, ಎಣ್ಣೆಕಾಳುಗಳ ಉತ್ಪಾದನೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ. ಅತ್ಯಂತ ಕಡಿಮೆ ಮಳೆ ಬೀಳುವ 100 ಜಿಲ್ಲೆಗಳಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಿಸಲು ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆಯನ್ನು ಪ್ರಾರಂಭಿಸಲಾಗುವುದು. ಇದರಿಂದ ಕಡಿಮೆ ಮಳೆ ಬೀಳುವ ಪ್ರದೇಶದ ರೈತರಿಗೆ ಅನುಕೂಲವಾಗಲಿದೆ. ರೈತರಿಗೆ ಅನುಕೂಲವಾಗಲು ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪಿಸಲಾಗುತ್ತಿದೆ. ಈಗ ದೇಶದಲ್ಲಿ 10,000 ರೈತ ಉತ್ಪಾದಕ ಕಂಪನಿಗಳ ಗುರಿಯನ್ನು ಸಾಧಿಸಲಾಗಿದೆ. ಇದು ರೈತರ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾದ ಕೆಲಸ ಎಂದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅಭಿಪ್ರಾಯಪಟ್ಟರು. ಇಸ್ ಧರ್ತಿ ಮೇ ಆಸ್ತಾ ಭೀ ಹೈ ವಿರಾಸತ್ ಭೀ ಹೈ ಔರ್ ವಿಕಸಿತ ಭಾರತ ಕಾ ಸಾಮರ್ಥ್ಯ ಭೀ ಹೈ ಯೆ ಶಹೀದ್ ತಿಲ್ಕಾ ಮಾಜಿ ಕಿ ಧರ್ತಿ ಹೈ ಯೆ ಸಿಲ್ಕ್ ಸಿಟಿ ಭೀ ಹೈ ಬಾಬಾ ಅಜ್ ಗೈಬಿನಾಥ್ ಕಿ ಇಸ್ ಪಾವನ್ ಧರಾ ಮೇ ಇಸ್ ಸಮಯ ಮಹಾಶಿವರಾತ್ರಿ ಕಿ ಭೀ ಖೂಬ್ ತಯಾರಿಯಾಂ ಚಲ್ ರಹಿ ಹೈ ಐಸೆ ಪವಿತ್ರ ಸಮಯ ಮೇ ಮುಜೆ ಪಿಎಂ ಕಿಸಾನ್ ನಿಧಿ ಕಿ ಏಕ್ ಔರ್ ಕಿಸ್ ದೇಶ ಕೆ ಕರೋಡೋ ಕಿಸಾನೋ ಕೋ ಭೇಜನೆ ಕಾ ಸೌಭಾಗ್ಯ ಮಿಲಾ ಹೈ ಕರೀಬ 22,000 ಕರೋಡ್ ರೂಪಾಯಿ ಏಕ್ ಕ್ಲಿಕ್ ಪರ್ ದೇಶ ಭರ್ ಕೆ ಕಿಸಾನೋ ಕೆ ಖಾತೆ ಮೇ ಪಹುಂಚೆ ಔರ್ ಜೈಸೆ ಹಿ ಅಭಿ ಮೇನೆ ಕ್ಲಿಕ್ ದಬಾಯಿ ಮೈ ದೇಖ್ ರಹಾ ಥಾ ಯಹಾಂ ಪರ್ ಭಿ ಜೋ ರಾಜ್ಯೋ ಕೆ ದೃಶ್ಯ ದಿಖ್ ರಹೆ ಥೇ ಯಹಾಂ ಭಿ ಕುಛ್ ಲೋಗೋ ಕಿ ತರಫ್ ಮೇರಿ ನಜರ್ ಗಯಿ ವೋ ಫಟಾಫಟ್ ಅಪ್ನೆ ಮೊಬೈಲ್ ದೇಖ್ ರಹೆ ಥೇ ಕಿ ಪೈಸಾ ಆಯಾ ಕಿ ನಹಿ ಆಯಾ ತುರಂತ ಉನ್ಕಿ ಆಂಖೋ ಮೇ ಚಮಕ್ ದಿಖಾಯಿ ದೇತಿ ಥಿ ದೇಶ್ ಕೆ ಸಭೀ ಕಿಸಾನ್ ಪರಿವಾರೋ ಕೋ ಬಹುತ್ ಬಹುತ್ ಶುಭಕಾಮನಾಯೆ ದೇತಾ ಹೂಂ ಬಧಾಯಿ ದೇತಾ ಹೂಂ ಸಾಥಿಯೋ ಮೈನೆ ಲಾಲ್ ಕಿಲೆ ಸೆ ಕಹಾ ಹೈ ಕಿ ವಿಕಸಿತ ಭಾರತ್ ಕೆ ಚಾರ್ ಮಜಬೂತ್ ಸ್ತಂಭ ಹೈ ಯೆ ಸ್ತಂಭ ಹೈ ಗರೀಬ್ ಹಮಾರೆ ಅನ್ನದಾತಾ ಕಿಸಾನ್ ಹಮಾರೆ ನೌಜವಾನ್ ಹಮಾರೆ ಯುವಾ ಔರ್ ಹಮಾರೆ ದೇಶ್ ಕಿ ನಾರಿ ಶಕ್ತಿ ಕಿಸಾನ್ ಕಲ್ಯಾಣ ಹಮಾರಿ ಪ್ರಾಥಮಿಕತಾ ಮೇ ಹೈ ಬೀತೆ ದಶಕ್ ಮೇ ಹಮ್ನೆ ಕಿಸಾನೋ ಕೆ ಹರ್ ಸಮಸ್ಯಾ ಕೆ ಸಮಾಧಾನ್ ಕೆ ಲಿಯೆ ಪೂರಿ ಶಕ್ತಿ ಸೆ ಕಾಮ್ ಕಿಯಾ ಹೈ ಕಿಸಾನ್ ಕೋ ಖೇತಿ ಕೆ ಲಿಯೆ ಅಚ್ಛೆ ಬೀಜ ಚಾಹಿಯೆ ಪರ್ಯಾಪ್ತ ಔರ್ ಸಸ್ತಿ ಖಾದ್ ಚಾಹಿಯೆ ಕಿಸಾನೋ ಕೋ ಸಿಂಚಾಯಿ ಕಿ ಸುವಿಧಾ ಚಾಹಿಯೆ ಪಶುವೋ ಕಾ ಬಿಮಾರಿ ಸೆ ಬಚಾವ್ ಚಾಹಿಯೆ ಔರ್ ಆಪದಾ ಕೆ ಸಮಯ ನುಕ್ಸಾನ್ ಸೆ ಸುರಕ್ಷಾ ಚಾಹಿಯೆ ಬೀತೆ ವರ್ಷೋ ಮೇ ಹಮ್ನೆ ಸೈಕಡೋ ಆಧುನಿಕ ಕಿಸ್ಮ ಕೆ ಬೀಜ ಕಿಸಾನೋ ಕೋ ದಿಯೆ ಆಜ್ ದೇಖಿಯೆ ಕಿಸಾನೋ ಕೋ ಪರ್ಯಾಪ್ತ ಖಾದ್ ಮಿಲ್ತಿ ಹೈ ಹಮ್ನೆ ತೋ ಕೊರೋನಾ ಕೆ ಮಹಾಸಂಕಟ ಮೇ ಭಿ ಕಿಸಾನೋ ಕೋ ಖಾದ್ ಕಿ ಕಮಿ ನಹಿ ಹೋನೆ ದಿ ದುನಿಯಾ ಕೆ ಅನೇಕ ದೇಶೋ ಮೇ ಖಾದ್ ಕಿ ಬೋರಿ ಜೊ 3,000 ರೂಪಾಯಿ ಕಿ ಮಿಲ್ ರಹಿ ಹೈ ವೋ ಆಜ್ ಹಮ್ ಕಿಸಾನೋ ಕೋ 300 ರೂಪಾಯಿ ಸೆ ಭಿ ಕಮ್ ಮೇ ದೇತೆ ಹೈ ಹಮಾರಿ ಸರ್ಕಾರ ಕಿಸಾನೋ ಕೆ ಬಾರೆ ಮೇ ಸೋಚ್ತಿ ಹೈ ಉನ್ಕಿ ಭಲಾಯಿ ಕೆ ಲಿಯೆ ಕಾಮ್ ಕರ್ತಿ ಹೈ ಇಸ್ಲಿಯೆ ಯೂರಿಯಾ ಔರ್ ಡಿಎಪಿ ಕಾ ಜೋ ಪೈಸಾ ಕಿಸಾನೋ ಕೋ ಖರ್ಚ್ ಕರ್ನಾ ಥಾ ವೋ ಕೇಂದ್ರ ಸರ್ಕಾರ ಖುದ್ ಖರ್ಚ್ ಕರ್ ರಹಿ ಹೈ ಬೀತೆ 10 ಸಾಲ್ ಮೇ ಕರೀಬ 12,00,000 ಕರೋಡ್ ರೂಪಾಯಿ ಜೋ ಖಾದ್ ಖರೀದನೆ ಕೆ ಲಿಯೆ ಆಪ್ಕೆ ಜೇಬ್ ಸೆ ಜಾನೆ ಥೇ ವೋ ಬಚ್ ಗಯೆ ವೋ ಕೇಂದ್ರ ಸರ್ಕಾರ ನೇ बजट में से दिए हैं, यानी इतना सारा पैसा 12 लाख करोड़ रुपया देश के करोड़ों किसानों की जेब में बचा है। साथियों, इस योजना को शुरू हुए अभी करीब 6 साल हुए, अभी तक लगभग 3,70,000 करोड़ रुपए सीधे किसानों के खाते में पहुंच चुके हैं। बीच में कोई बिचौलिया नहीं, कोई कटकी कंपनी नहीं, 1 रुपया दिल्ली से निकले 100 पैसा सीधा पहुंचता है। 2014 में जब आपने एनडीए को आशीर्वाद दिया, एनडीए सरकार ने पीएम फसल बीमा योजना बनाई। इस योजना के तहत 2.25 लाख करोड़ रुपए का क्लेम किसानों को आपदा के समय मिल चुका है। साथियों, जो भूमिहीन है, जो छोटे किसान है, उनकी आय को बढ़ाने में एनडीए सरकार पशुपालन को बढ़ावा दे रही है। पशुपालन गांव में हमारी बहनों को लखपति दीदी बनाने में भी बहुत काम आ रहा है। देश में अभी तक करीब 1.25 करोड़ लखपति दीदी बन चुकी है। बीते दशक में भारत में दूध उत्पादन 14 करोड़ टन से बढ़कर, याद रखिए, 10 साल में 14 करोड़ टन दूध उत्पादन से बढ़कर के 24 करोड़ टन दूध उत्पादन हो रहा है। यानी भारत ने दुनिया के नंबर 1 दूध उत्पादक के रूप में अपनी भूमिका को और सशक्त किया है। साथियों, 2 परियोजनाएं तेजी से पूरी हो रही है। मोतिहारी का सेंटर ऑफ एक्सीलेंस बेहतरीन देसी नस्ल की गायों के विकास में मदद करेगा। दूसरा बरौनी का मिल्क प्लांट है, इस क्षेत्र के 3 लाख किसानों को फायदा होगा, नौजवानों को रोजगार मिलेगा। साथियों, हमारे जो नाविक साथी है, जो मछुआरे साथी है, हमने पहली बार मछली पालकों को किसान क्रेडिट कार्ड की सुविधा दी है। ऐसे ही प्रयासों से आज मछली उत्पादन में बिहार शानदार प्रदर्शन कर रहा है। फिशरीज सेक्टर पर हमारे फोकस का बहुत बड़ा फायदा हमारे छोटे किसानों को हुआ है, मछुआरे साथियों को हुआ है। भागलपुर की पहचान तो गंगा जी में रहने वाली डॉल्फिन से भी होती रही है। ये नमामि गंगे अभियान की भी बहुत बड़ी सफलता है। साथियों, बीते वर्षों में सरकार के प्रयासों से भारत का कृषि निर्यात बहुत अधिक बढ़ा है। इससे किसानों को उनकी उपज की ज्यादा कीमत मिलने लगी है। कई कृषि उत्पाद ऐसे हैं जिनका पहली बार निर्यात शुरू हुआ है, एक्सपोर्ट हो रहा है। अब बारी बिहार के मखाना की है। मखाना आज देश के शहरों में सुबह के नाश्ते का प्रमुख अंग हो चुका है। मैं भी 365 दिन में से 300 दिन तो ऐसे होंगे कि मैं मखाना जरूर खाता हूं। ये सुपर फूड है जिसे अब दुनिया के बाजारों तक पहुंचाना है। इसलिए इस वर्ष के बजट में मखाना किसानों के लिए मखाना बोर्ड बनाने का ऐलान किया गया है। ये मखाना बोर्ड मखाना उत्पादन प्रोसेसिंग, वैल्यू एडिशन और मार्केटिंग, ऐसे हर पहलू में बिहार के मेरे किसानों की मदद करेगा। साथियों, बजट में बिहार के किसानों और नौजवानों के लिए एक और बड़ी घोषणा भी की गई है। पूर्वी भारत में फूड प्रोसेसिंग इंडस्ट्री को बढ़ावा देने के लिए बिहार एक बड़े केंद्र के रूप में उभरने वाला है। बिहार में नेशनल इंस्टीट्यूट ऑफ फूड टेक्नोलॉजी एंड एंटरप्रेन्योरशिप की स्थापना की जाएगी। यहां बिहार में कृषि के क्षेत्र में 3 नए सेंटर ऑफ एक्सेलेंस की भी स्थापित किए जाएंगे। इनमें से एक हमारे भागलपुर में ही स्थापित होगा। यह सेंटर आम की जर्दालु किस्म पर फोकस करेगा। 2 और केंद्र मुंगेर और बक्सर में बनाए जाएंगे, जो टमाटर, प्याज और आलू किसानों को मदद देंगे। यानी किसान हित के निर्णय लेने में हम कोई कसर बाकी नहीं छोड़ रहे। साथियों, आज भारत कपड़े का भी बहुत बड़ा निर्यातक बन रहा है। देश में कपड़ा उद्योग को बल देने के लिए अनेक कदम उठाए जा रहे हैं। भागलपुरी सिल्क, तसर सिल्क पूरे हिंदुस्तान में मशहूर है। दुनिया के दूसरे देशों में भी तसर सिल्क की डिमांड लगातार बढ़ रही है। केंद्र सरकार रेशम उद्योग को बढ़ावा देने के लिए फैब्रिक और यार्न डाइंग यूनिट, फैब्रिक प्रिंटिंग यूनिट, फैब्रिक प्रोसेसिंग यूनिट, ऐसे इंफ्रास्ट्रक्चर निर्माण पर बहुत जोर दे रही है। इससे भागलपुर के बुनकर साथियों को आधुनिक सुविधाएं मिलेगी और उनके उत्पाद दुनिया के कोने कोने में पहुंच पाएंगे। साथियों, नदियों पर पर्याप्त पुल ना होने के कारण बिहार को अनेक समस्याएं होती है। आपको आने जाने में दिक्कत ना हो, इसके लिए हम तेजी से काम कर रहे हैं, अनेकों पुल बनवा रहे हैं। यहां गंगा जी पर 4 लेन के पुल के निर्माण का भी तेजी से काम चल रहा है। इस पर 1100 करोड़ रुपए से ज्यादा खर्च किए जा रहे हैं। साथियों, बिहार में बाढ़ से भी बहुत नुकसान होता है, इसके लिए भी हमारी सरकार ने हजारों करोड़ रुपए के प्रोजेक्ट स्वीकृत किए हैं। इस वर्ष के बजट में तो पश्चिमी कोसी नहर ERM परियोजना के लिए मदद देने की घोषणा की गई है। इस परियोजना से मिथिलांचल क्षेत्र में 50,000 हेक्टेयर भूमि सिंचाई के दायरे में आएगी। इससे लाखों किसान परिवारों को लाभ होगा। साथियों, NDA सरकार किसानों की आय बढ़ाने के लिए अलग अलग स्तर पर काम कर रही है। भारत में उत्पादन बढ़े, दलहन और तिलहन में हम आत्मनिर्भर हो, यहां ज्यादा से ज्यादा फूड प्रोसेसिंग उद्योग लगे और हमारे किसानों के उत्पाद दुनिया भर तक पहुंचे, इसके लिए सरकार एक के बाद एक नए कदम उठा रही है। मेरा तो सपना है कि दुनिया की हर रसोई में भारत के किसान का उगाया कोई न कोई उत्पाद होना ही चाहिए। इस वर्ष के बजट ने भी इसी विजन को आगे बढ़ाया है। बजट में एक बहुत ही बड़ी पीएम धन धान्य योजना की घोषणा की गई है। इसके तहत देश के 100 ऐसे जिलों की पहचान की जाएगी जहां सबसे कम फसल उत्पादन होती है। फिर ऐसे जिलों में खेती को बढ़ावा देने के लिए विशेष अभियान चलाया जाएगा। दलहन में आत्मनिर्भरता के लिए मिशन मोड पर काम किया जाएगा। किसान ज्यादा से ज्यादा दालें उगाए इसके लिए किसानों को प्रोत्साहन मिलेगा। दालों की एमएसपी पर खरीद को और अधिक बढ़ाया जाएगा। साथियों, आज का दिन एक और वजह से बहुत खास है। हमारी सरकार ने देश में 10,000 एफपीओ किसान उत्पादक संघ बनाने का बड़ा लक्ष्य रखा था। आज मुझे ये बताते हुए खुशी है कि देश ने इस लक्ष्य को प्राप्त कर लिया है। मक्का, केला और धान पर काम करने वाला ये एफपीओ खगड़िया जिला में रजिस्टर हुआ है। एफपीओ सिर्फ एक संगठन नहीं होता, एक किसानों की आय बढ़ाने वाली अभूतपूर्व शक्ति है। एफपीओ की ये शक्ति छोटे छोटे किसानों को बाजार के बड़े लाभ सीधे उपलब्ध कराती है। एफपीओ के जरिए आज तमाम ऐसे अवसर हमारे किसान भाइयों बहनों को सीधे मिल रहे हैं जो पहले उपलब्ध नहीं थे। आज देश के करीब 30 लाख किसान एफपीओ से जुड़े हैं और बड़ी बात ये कि इसमें करीब 40% हमारी बहनें हैं। ये एफपीओ आज कृषि क्षेत्र में हजारों करोड़ रुपए का कारोबार करने लगे हैं। मैं सभी 10,000 एफपीओ के सदस्यों को भी बहुत बहुत बधाई देता हूं। साथियों, हमारा ये भागलपुर सांस्कृतिक और ऐतिहासिक रूप से बहुत महत्वपूर्ण रहा है। विक्रमशिला विश्वविद्यालय के कालखंड में ये वैश्विक ज्ञान का केंद्र हुआ करता था। हम नालंदा विश्वविद्यालय के प्राचीन गौरव को आधुनिक भारत से जोड़ने का काम शुरू कर चुके हैं। नालंदा विश्वविद्यालय के बाद अब विक्रमशिला में भी सेंट्रल यूनिवर्सिटी बनाई जा रही है। जल्द ही केंद्र सरकार इस पर काम शुरू करने वाली है। इस समय प्रयागराज में एकता का महाकुंभ चल रहा है। ये भारत की आस्था का, भारत की एकता और समरसता का सबसे बड़ा महोत्सव है। पूरे यूरोप की जितनी जनसंख्या है उससे भी ज्यादा लोग अब तक एकता के इस महाकुंभ में डुबकी लगा चुके हैं, स्नान कर चुके हैं। साथियों, बिहार को समृद्धि के नए पथ पर ले जाने के लिए हम दिन रात ऐसे ही मेहनत करते रहेंगे। एक बार फिर देश के किसानों को और बिहार वासियों को बहुत बहुत बधाई। मेरे साथ बोले, भारत माता की। ಭಾರತ್ ಮಾತಾ ಕೀ, ಬಹುತ್ ಬಹುತ್ ಧನ್ಯವಾದ. ರೈತ ಬಾಂಧವರೇ, ಇದುವರೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತನ್ನು ಬಿಹಾರದ ಬಾಗಲ್ಪುರದಲ್ಲಿ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ರೈತರನ್ನು ಉದ್ದೇಶಿಸಿ ಮಾಡಿದ ಭಾಷಣ ಆಧರಿಸಿದ ಬಾನುಲಿ ವರದಿ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಾರುಕಟ್ಟೆ ಧಾರಣೆ. ಅರಬಿಕಾ ಪಾರ್ಚ್ಮೆಂಟ್ 26,100 ರೂಪಾಯಿಂದ 26,900 ರೂಪಾಯಿ. ಅರಬಿಕಾ ಚೆರಿ 15,100 ರೂಪಾಯಿಂದ 16,900 ರೂಪಾಯಿ. ರೋಬಸ್ಟಾ ಪಾರ್ಚ್ಮೆಂಟ್ 22,500 ರೂಪಾಯಿಂದ 23,300 ರೂಪಾಯಿ. ರೋಬಸ್ಟಾ ಚೆರಿ 12,550 ರೂಪಾಯಿಂದ 13,600 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ಶ್ರೋತೃಗಳು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827222858. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೆ, ಈ ಸಂಜೆ 7:45 ಅರೆಪಾಶ್ಯ ಐಸಿರಿಯಲ್ಲಿ ಲೋಕೇಶ್ ಉರುಬೈಲು ಅವರಿಂದ ಸಣ್ಣ ಕತೆ ನಕ್ಸಲೈಟ್ ಪ್ರಸಾರವಾಗುವುದು. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂತೋಡ ಗ್ರಾಮ ಮಡಿಕೇರಿ ತಾಲೂಕು. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್ ಜೊಂಪೆನು ವಿವರ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಬೇರೆ ಬೇರೆ ಕಾಡುಕರ ಜಾಗಗಳಲ್ಲಿ ಕಾಡಾನೆ ಹಾವಳಿನ ನಿಯಂತ್ರಿಸಿಕೆ ಸರ್ಕಾರ 22 ಕೋಟಿ ಬಿಡುಗಡೆ ಮಾಡಿ ಮಂಜೂರಾತಿ ಕೊಟ್ಟಿದ್ದು, ಆ ನಿಟ್ಟಿನಲ್ಲಿ ಬೇರೆ ಬೇರೆ ಜಾಗಗಳ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೈಲ್ವೆ ಬ್ಯಾರಿಕೇಡ್ ಕಟ್ಟುವ ಪ್ರಕ್ರಿಯೆಗೆ ಶಾಸಕರಾದ ಎಎಸ್ ಪೊನ್ನಣ್ಣವು ಚಾಲನೆ ಕೊಟ್ಟವು. ಮತ್ತೆ ಮಾತಾಡಿದ ಅವು, ಜಿಲ್ಲೆಯಲ್ಲಿ ಮಾನವ ಮತ್ತೆ ಕಾಡು ಪ್ರಾಣಿಗಳ ಸಂಘರ್ಷ ಸುಮಾರು ವರ್ಷಗಳಿಂದಲೇ ನಡೀತಿದ್ದು ಸ್ಥಳೀಯ ಜನಕ್ಕೆ ತುಂಬಾ ತೊಂದರೆಯಾಯಿತು. ಶಾಶ್ವತ ಆಗಿ ಕಾಡು ಪ್ರಾಣಿ ಹಾವಳಿ ನಿಯಂತ್ರಿಸಿಕೆ ಅಗತ್ಯ ಇರುವಲ್ಲಿ ರೈಲ್ವೆ ಬ್ಯಾರಿಕೇಡ್, ಸೋಲಾರ್ ಬೇಲಿ ಕಟ್ಟದು, ಹಂಗೆ ಆನೆ ಕಂದಕ ಮಾಡಿಕೆ ಮುಂದಾಗೊಳ್ಳುತ್ತಾ ಹೇಳಿದವು. ಈ ಸಂದರ್ಭ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂವಯ್ಯ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ನೆಹರು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಜ್ಞಾನನ ಕದಿಯಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅದು ಶಿಕ್ಷಣದ ಬಂದದೆ. ಪ್ರೌಢಶಾಲಾ ಹಂತದಲ್ಲಿ ಒಳ್ಳೆ ಶಿಕ್ಷಣ ಸಿಕ್ಕಿ ಅಭ್ಯರ್ಥಿಗ ಮನಸ್ಸು ಮಾಡ್ರೆ ಯಾವ ಸಾಧನೆ ಬೇಕಾದ್ರೂ ಮಾಡಕತ್ತ ಸಾಹಿತಿ ಶ್ರೀಮಂಗಲ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಉಳುವಂಗಡ ಕಾವೇರಿ ಉದಯವು ಹೇಳಿದವು. ಬೀರುನಾಡಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಪೊನ್ನಂಪೇಟೆ ತಾಲೂಕು ಹುದಿಕೇರಿ ಹೋಬಳಿ ಪರಿಷತ್ತು ಹಂಗೆ ಶಾಲೆನ ಕೂಡುಕೂಟಲ್ಲಿ ನಡೆದ ಕೈಬುಲಿರ ಪಾರ್ವತಿ ಬೋಪಯ್ಯ ದತ್ತಿ ಕಾರ್ಯಕ್ರಮದಲ್ಲಿ ಅವು ಮಾತಾಡಿದವು. ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಎಂಪಿ ಕೇಶವ ಕಾಮತವು ಮಾತಾಡಿ, ಜಿಲ್ಲೆಯಲ್ಲಿ ಇಲ್ಲಿ ಮುಟ್ಟ 35 ದತ್ತಿ ನಿಧಿಗೆ ಶುರುವಾಟು. ಎಲ್ಲ ದತ್ತಿ ಸ್ಥಾಪನೆಗಳ ಉದ್ದೇಶ ವಿದ್ಯಾರ್ಥಿಗಳಿಗೆ ಸಾಹಿತ್ಯಿಕ ಶೈಕ್ಷಣಿಕ ಸಾಮಾಜಿಕ ವಿಷಯಗಳ ವಿಚಾರಗಳ ಪರಿಚಯ ಮಾಡುದು ಆಗಿದ್ದದೆ ಅಂತ ಹೇಳಿದವು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ವತಿಯಿಂದ 2022 ಮತ್ತು 2023 ಸಾಲಿನ ಗೌರವ ಪ್ರಶಸ್ತಿ ಹಂಚಿದ್ದು, ಮತ್ತು ಸಂಶೋಧನಾ ಪ್ರಬಂಧ ಹಂಗೆ ಕೃತಿಗಳ ಬಿಡುಗಡೆ ಕಾರ್ಯಕ್ರಮ ಇದೇ 28 ಶುಕ್ರವಾರ ಮಡಿಕೇರಿನ ಕೊಡಗು ಗೌಡ ಸಮಾಜದಲ್ಲಿ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು, ಮಾಜಿ ಕೇಂದ್ರ ಸಚಿವರಾದ ಡಿವಿ ಸದಾನಂದಗೌಡ, ಅಕಾಡೆಮಿನ ಅಧ್ಯಕ್ಷರು, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಸಿಇಒ ಸೇರಿದಂತೆ ಮುಖ್ಯಪಟ್ಟವು ಈ ಸಂದರ್ಭ ಹಾಜರಿದ್ದವೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಮಾರ್ಚ್ 8 ಕೊಡಗು ಜಿಲ್ಲೆಯ ಬೇರೆ ಬೇರೆ ಹಂತದ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆದಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಮತ್ತೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಿಗೆ ತಕ್ಷಣ ಪರಿಹಾರ ಪಡ್ಕಣಿಕೆ ಈ ಅದಾಲತ್ ಒಳ್ಳ ಅವಕಾಶ ಅಟ್ಟು. ಜಾಸ್ತಿ ಮಾಹಿತಿ ಬೇಕರೆ 0827223733 ಟೋಲ್ ಫ್ರೀ 1800-425-909-900 ಸಂಪರ್ಕ ಮಾಡಕೃತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ತಿಳಿಸೇಳು. ಕೊಡಗು ಜಿಲ್ಲಾಧಿಕಾರಿಗಳ ಕಚೇರಿನ ಚುನಾವಣಾ ಶಾಖೆಯಲ್ಲಿ ಜಿಲ್ಲಾ ಟೆಕ್ನಿಕಲ್ ಪ್ರೋಗ್ರಾಮರ್ ಚಾಕ್ರಿ ಖಾಲಿ ಇದ್ದು ಈ ಚಾಕ್ರಿಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಳ್ಳುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಕುಸಿರವು kodagu.nic.in ಅರ್ಜಿ ತಕೊಂಡು ತುಂಬಿಸಿ ದಾಖಲಾತಿಗಳೊಟ್ಟಿಗೆ ಮಾರ್ಚ್ 5 ಕೊಡಕುತ್ತ ಜಿಲ್ಲಾಧಿಕಾರಿ ವೆಂಕಟರಾಜವು ತಿಳಿಸೇಳು. ಮಡಿಕೇರಿ ECHSಲಿ ಇದೇ 27 ರಕ್ತ ಪರೀಕ್ಷೆ ಇರದುಲೆ, ಹಂಗೆ 28 ಮಾಸಿಕ ಲೆಕ್ಕ ಪರಿಶೋಧನೆ ಇರೋದ್ರಿಂದ ಮದ್ದು ಹಂಚಿಕೆ ಇರದುಲೆ. ತುರ್ತು ಸೇವೆಗಳಿಗೆ ವೈದ್ಯರು ಇದ್ದವೇತ ECHS ಪ್ರಕಟಣೆ ತಿಳಿಸಿತ್ತು. 2025-26 ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ವತಿಯಿಂದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳ 6 ತರಗತಿಗೆ ಸೇರಿಕೆ ಅರ್ಜಿ ಕರೆದಳು. ಅಲ್ಪಸಂಖ್ಯಾತ ಸಮುದಾಯದವಕ್ಕೆ ಶೇಕಡ 75, SC ST ಹಂಗೆ ಇತರೆ ಹಿಂದುಳಿದ ವರ್ಗದವಕ್ಕೆ ಶೇಕಡ 25 ಸೀಟುಗೆ ಇದ್ದದೆ. ಕುಸಿರವು ಆನ್ಲೈನ್ಲಿ ಮಾರ್ಚ್ 10 ಅರ್ಜಿ ಹಾಕಕ್ಕ. ಜಾಸ್ತಿ ಮಾಹಿತಿ ಬೇಕರೆ ಇಲಾಖೆನ ಕಚೇರಿನ ಸಂಪರ್ಕಿಸಕ್ಕ ಅಧಿಕಾರಿಗೆ ತಿಳಿಸೇಳು. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಬಿಹಾರದ ಬಗಲ್ಪುರಲ್ಲಿ ನಡೆದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19 ಕಂತು ಹಣನ ಬಿಡುಗಡೆ ಮಾಡಿದ ಕಾರ್ಯಕ್ರಮದ ನೇರ ಪ್ರಸಾರ ದೇಶದ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನಡೆದಿತ್ತು. ಹಂಗೇನೆ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದಲ್ಲಿನೂ ರೈತರ ಮುಂದೆ ಪ್ರಸಾರ ಮಾಡಿಳು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾ ಪುರುಷೋತ್ತಮ ಬಿಳಿಮಲೆಯವು ಮಾರ್ಚ್ 2 ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅಂದು ಅವು ಕುಶಾಲನಗರ ರೈತ ಸಹಕಾರ ಭವನದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ವತಿಯಿಂದ ಆಯೋಜಿಸಿರುವ ಅರೆಭಾಷೆ ಗಡಿನಾಡ ಉತ್ಸವದಲ್ಲಿ ಭಾಗವಹಿಸುವೇತ ಅವರ ಆಪ್ತ ಕಾರ್ಯದರ್ಶಿಯವು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರ ಆತು. ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋದಾ ಮತ್ತೆ ಸಂಸಾರ. ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ, ಮಡಿಕೇರಿ ತಾಲೂಕು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಭಕ್ತಾದಿಗಳೇ, ಮಡಿಕೇರಿ ಸಮೀಪದ ಕಡಗದಾಳು ಗ್ರಾಮದ ಪ್ರಕೃತಿದತ್ತ ಬೃಹತ್ ಗುಹಾ ದೇವಾಲಯ ಎಂಬ ಖ್ಯಾತಿ ಹೊಂದಿರುವ ಕಡಗದಾಳು ಗ್ರಾಮದ ಶ್ರೀ ಬುಟ್ಲಪ್ಪ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಇದೇ ದಿನಾಂಕ 26 ಬುಧವಾರ ರಾತ್ರಿ ಜಾಗರಣೆ, ಎಳನೀರಾಭಿಷೇಕ, ಬಿಲ್ವಪತ್ರ ಅರ್ಚನೆ, ಮಹಾಪೂಜೆ ಮತ್ತು ಮಂಗಳಾರತಿ. ದಿನಾಂಕ 27 ಗುರುವಾರ ಬೆಳಿಗ್ಗೆ 10 ಮಹಾಪೂಜೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಜರುಗಲಿದೆ. ನಾಡಿನ ಸರ್ವ ಭಕ್ತಾದಿಗಳಿಗೂ ಆತ್ಮೀಯ ಸ್ವಾಗತ ಕೋರುತ್ತಿದ್ದಾರೆ ಶ್ರೀ ಬುಟ್ಲಪ್ಪ ಯುವ ಸಂಘ, ಕಡಗದಾಳು ಗ್ರಾಮ.

ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತರ ಆದನಿಲ್ ಮಾರ್ಚ್ 8 ಜಿಲ್ಲರ ಬಾರೆ ಬಾರೆ ಮುಟ್ರ ಎಲ್ಲ ನ್ಯಾಯಾಲಯತ್ ರಾಷ್ಟ್ರೀಯ ಲೋಕ ಅದಾಲತ್ ನಡಪ ಸಾರ್ವಜನಿಕಂಗ ಈ ಪ್ರಯೋಜನತನ ಪಡೆದವನಕ್ಕೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತರ ಸದಸ್ಯ ಕಾರ್ಯದರ್ಶಿ ಅರಿಚಿಟ್ಟಿತ್ ಮಾರ್ಚ್ ತಿಂಗತ್ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಜನಕ್ ಕುಟುಂಬ ಗ್ಯಾರಂಟಿ ಯೋಜನೆಯ ವಿರಾಜಪೇಟೆ ತಾಲೂಕು ಅಧ್ಯಕ್ಷಗಳಾದ ಜಾನ್ಸನ್ ಅವು ಅರಿಚಿಟ್ಟಿತ್ ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯ ಕರೋಕಾರಿಕೆ ವಹಿಸಿತು ಇವು ತಕ್ಕ ಪರಂದತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರತರ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ಅವು ಬಪ್ಪತಿಂಗದಂಡಂಗ್ ಜಿಲ್ಲೆಯಲ್ಲಿ ಪ್ರವಾಸ ಏರ್ಪಾಡು ಮಾಡಿಂಡಿತ್ತೊಂದು ಎಂಗಡ ಆಪ್ತ ಕಾರ್ಯದರ್ಶಿ ಅರಿಚಿಟ್ಟಿತು ವಿದ್ಯಾರ್ಥಿಯ ವಚನತನ ಓದಿತ್ತು ಅದಂಡ ಬೆಲೆನ ಅರಿಂಜಂಡ್ ಬದುಕಲು ಅಳವಡಿಸಿಟ್ಟು ಪರಿಸರವಾದಿ ಎಳುತ್ತುಕಾರ